ಆಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳು. ದೇಶೀ ಹಸುವಿನ ಹಾಲು ಹೇಗೆ ಆರೋಗ್ಯ ಪೂರಕ ಮತ್ತು ಪಶುಪಾಲನಾ ಚಟುವಟಿಕೆಗೆ ಮೇವಿನ ಬೆಳೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಿ ಕೆ ರಮೇಶ್ ಅವರು. ಕೇಳಿದರೆ ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಬಿ ಕೆ, ಪಶುವಿಜ್ಞಾನಿಯಾಗಿ ಕೆಲಸ ಮಾಡ್ತೇನೆ. ಇವತ್ತು ಒಂದು ಹೊಸ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೇನೆ. ಅದು ಈ ದೇಸಿ ಆಕಳಿನ ಹಾಲು, ಅದನ್ನು ನಾವು ಹೇ ಟು ಹಾಲು ಅಂತ ಹೇಳ್ತೇವೆ. ಈ ಹೇ ಟು ಹಾಲು ಹೇಗೆ ಆರೋಗ್ಯಕ್ಕೆ ಪೂರಕ ಮತ್ತು ದೇಸಿ ಆಕಳಿಗೆ ಈ ಸಲುವಾಗಿ ಹೇಗೆ ಬೇಡಿಕೆ ಹೆಚ್ಚಾಗ್ತಿದೆ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಲು ಒಂದು ಸಂಪೂರ್ಣವಾದಂಥ ಆಹಾರ ಅನ್ನೋದನ್ನು ನಾವು ಭಾವಿಸಿ ಪ್ರತಿನಿತ್ಯ ಎಲ್ಲ ಮನೆಗಳಲ್ಲೂ ಹಾಲನ್ನು ನಾವು ಬಳಸ್ತೇವೆ. ಹಾಲಿನಲ್ಲಿ ಶೇಕಡ ಸರಿಸುಮಾರು 85% ನೀರು ಇದ್ದರೆ ಶೇಕಡ 15% ಬೇರೆ ಬೇರೆ ಪದಾರ್ಥಗಳಿರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೊಬ್ಬಿನ ಅಂಶ, ಜೊತೆಯಲ್ಲಿ ಹಾಲಿನಲ್ಲಿರ್ತಕ್ಕಂಥ ಸಕ್ಕರೆ, ಅದನ್ನು ನಾವು ಲ್ಯಾಕ್ಟೋಸ್ ಅಂತ ಹೇಳ್ತೇವೆ. ಹಾಗೆಯೇ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಅದನ್ನು ನಾವು ಕೇಸೀನ್ ಅಂತ ಹೇಳ್ತೀವಿ. ಹಾಲಿನ ಪ್ರೋಟೀನನ್ನು ಕೇಸೀನ್ ಅಂತ ಹೇಳ್ತೇವೆ. ಹಾಗೆಯೇ ಅನೇಕ ಖನಿಜಗಳು, ಮುಖ್ಯವಾಗಿ ಕ್ಯಾಲ್ಶಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂನಂಥ ಖನಿಜಗಳು ಮತ್ತು ಅನೇಕ ಜೀವಸತ್ವಗಳು ಹಾಲಿನಲ್ಲಿರ್ತವೆ. ಹಾಗಾಗಿ ಹಾಲು ಒಂದು ಸಂಪೂರ್ಣ ಆಹಾರವಾಗಿ ನಮಗೆಲ್ಲರಿಗೂ ಪರಿಚಯ. ಅದನ್ನು ಸೇವಿಸಿದರೆ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಅನ್ನೋದು ನಮ್ಮ ಭಾವನೆ. ಆದರೆ ಇತ್ತೀಚೆಗೆ ಆಗಿರತಕ್ಕಂತಹ ಕೆಲವು ಸಂಶೋಧನೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ನ್ಯೂಜಿಲೆಂಡ್ನಲ್ಲಿ ಆಗಿರ್ತಕ್ಕಂಥ ಒಂದು ಸಂಶೋಧನೆ, ಮೊದಲ ಬಾರಿಗೆ ನಾವು ಸೇವಿಸ್ತಾ ಇರತಕ್ಕಂಥ ಹಾಲು ಸುರಕ್ಷಿತವೇ ಅನ್ನೋದು ಒಂದು ಪ್ರಶ್ನೆಯನ್ನು ಎತ್ತಿದಂತಹ ಒಂದು ಸಂಶೋಧನೆ. ಆ ಸಂಶೋಧನೆಯಿಂದ ಹಾಲನ್ನು ಎರಡು ರೀತಿಯಲ್ಲಿ ವರ್ಗೀಕರಣವನ್ನು ನಾವು ಶುರು ಮಾಡಿದ್ವಿ. ಒಂದು A1 ಹಾಲು ಮತ್ತು ಇನ್ನೊಂದು A2 ಹಾಲು ಅನ್ನುವ ಎರಡು ವರ್ಗೀಕರಣವನ್ನು ನಾವು ಹಾಲಿನಲ್ಲಿ ಮಾಡಿದ್ವಿ. ಏನು ಈ A1 ಹಾಲು ಅಂತ ನಾವು ಸಾಮಾನ್ಯವಾಗಿ A1 ಅಂತ ಹೇಳಿದ್ರೆ ಭಾಳ ಒಳ್ಳೆಯದು, A1 ಅಂದರೆ ಇದು ಒಳ್ಳೆಯ ಕ್ವಾಲಿಟಿದು ಅನ್ನೋದನ್ನು ಬಳಸ್ತೇವೆ. ಆದರೆ ಹಾಲಿನಲ್ಲಿ ಈ A1 ಗುಣಗಳಿರ್ತಕ್ಕಂಥ ಹಾಲು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಇದರಿಂದ ಅನೇಕ ತೊಂದರೆಗಳಿದೆ ಅನ್ನೋದು ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದರೆ A2 ಹಾಲು, ಇಂಗ್ಲೀಷಿನ ಆಲ್ಫಾಬೆಟ್ ಅಂದರೆ ಒಂದು ಇಂಗ್ಲೀಷಿನ ಅಕ್ಷರ A ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. A2 ಹಾಲು ಇದು ಆರೋಗ್ಯಕ್ಕೆ ಪೂರಕ, ಇದರಿಂದ ಯಾವುದೇ ಹಾನಿ ಇಲ್ಲ ಅಂತ ಗೊತ್ತಾಗಿದೆ. ಹಾಗಿದ್ರೆ A1 ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಹೈನು ರಾಸುಗಳು ಯಾವುದು, A2 ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಹೈನು ರಾಸುಗಳು ಯಾವುದು ಅಂತ ನೋಡ್ತಾ ಹೋದಾಗ, ನಮ್ಮ ದೇಶದಲ್ಲಿರ್ತಕ್ಕಂತಹ ದನಗಳಿಗೆ ನಾವು ಹಂಪ್ಡ್ ಅನಿಮಲ್ಸ್ ಅಂತ ಹೇಳ್ತೇವೆ, ಅಂದರೆ ಭುಜ ಇರ್ತಕ್ಕಂತಹ ದನಗಳು, ಇವುಗಳಿಂದ ಬರ್ತಕ್ಕಂತಹ ಹಾಲು ಏನಿದೆ ಆ ಹಾಲು A2 ಹಾಲು, ಅಂದರೆ ಸಂಪೂರ್ಣವಾಗಿ ಯಾವುದೇ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ, ಅಂದರೆ ಯಾವುದೇ ಆರೋಗ್ಯದ ತೊಂದರೆಯನ್ನು ಉಂಟು ಮಾಡದೇ ಇರತಕ್ಕಂತಹ ಹಾಲು A2 ಹಾಲು ನಮ್ಮ ದೇಸಿ ದನಗಳಿಂದ ಬರ್ತಕ್ಕಂತಹ ಹಾಲು. ಆದರೆ ವಿದೇಶಿ ತಳಿಗಳು ಅಂದರೆ ಯುರೋಪಿಯನ್ ತಳಿಗಳು, ಅದರಲ್ಲಿ ಬಹಳ ಮುಖ್ಯವಾಗಿ HF ಮತ್ತು ಜರ್ಸಿ ತಳಿಗಳಿಂದ ಬರ್ತಕ್ಕಂತಹ ಹಾಲನ್ನು ನಾವು A1 ಹಾಲು ಅಂತ ಹೇಳ್ತೇವೆ. ಈ A1 ಹಾಲಿನಲ್ಲಿ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ ಗುಣಗಳಿದೆ. ಈಗ ನಾನೀಗಾಗಲೇ ಹೇಳ್ದಾಗೆ ಶೇಕಡ 15% ಏನು ಬೇರೆ ಬೇರೆ ಪದಾರ್ಥಗಳು ಹಾಲಿನಲ್ಲಿದೆ ನೀರನ್ನು ಹೊರತುಪಡಿಸಿ, ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್ ಸಹ ಒಂದು. ಪ್ರೋಟೀನಲ್ಲಿ ಕೇಸಿನ್ ಅಂತಿದೆ ಮತ್ತು ವೇ ಪ್ರೋಟೀನ್ಸ್ ಅಂತ ಹೇಳಿದೆ. ಈ ವೇ ಪ್ರೋಟೀನ್ಸ್ ತುಂಬ ನಮ್ಮ ಆರೋಗ್ಯಕ್ಕೆ ಅನುಕೂಲ. ಆದರೆ ಕೇಸಿನ್ನಲ್ಲಿ ಅಂದರೆ ಇರ್ತಕ್ಕಂತಹ ಒಟ್ಟು ಪ್ರೋಟೀನಲ್ಲಿ 30% ಈ ಕೇಸಿನ್ ಇರುತ್ತೆ. ಇದರಲ್ಲಿ ಆ ಕೇಸಿನ್ ಬೀಟಾ ಕೇಸಿನ್ ಅಂತಿದೆ ಮತ್ತು ಕಪ್ಪಾ ಕೇಸಿನ್ ಅಂತಿದೆ. ಈ ಬೀಟಾ ಕೇಸಿನಲ್ಲಿ ಅದು A1 ಬೀಟಾ ಕೇಸಿನ್ ಇರ್ಬೋದು ಅಥವಾ A2 ಬೀಟಾ ಕೇಸಿನ್ ಇರ್ಬೋದು. ನಮ್ಮ ಏಷ್ಯಾ ಮೂಲದ ದನಗಳಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಭುಜ ಇರ್ತಕ್ಕಂತಹ ದನಗಳಿಂದ ಬರ್ತಕ್ಕಂಥ ಹಾಲಿನಲ್ಲಿರ್ತಕ್ಕಂಥ ಕೇಸಿನ್ A2. ಆದರೆ ಯುರೋಪಿಯನ್ ಮೂಲದ ದನಗಳಲ್ಲಿ ಅಂದರೆ HF ಇರ್ಬೋದು, ಜೆರ್ಸಿ ಇರ್ಬೋದು, ರೆಡ್ಡೇನ್ ಇರ್ಬೋದು, ಈ ದನಗಳಲ್ಲಿರ್ತಕ್ಕಂತಹ ಪ್ರೋಟೀನನ್ನು ನಾವು A1 ಬೀಟಾ ಕೇಸಿನ್ ಅಂತ ಹೇಳ್ತೇವೆ. ಇದು ಎಲ್ಲ ದನಗಳು ಮೂಲತಃ ಏಷ್ಯಾಟಿಕ್ ಮೂಲದಿಂದನೇ ಬಂದಿದೆ ಅಂತ ನಾವು ಹೇಳಿದ್ರು ಸಹ, ನಂತರ ಯುರೋಪಿಯನ್ ಮೂಲದ ತಳಿಗಳಲ್ಲಿ ಮೊದಲು ಎಲ್ಲ ದನಗಳಲ್ಲೂ ಈ A2 ಕೇಸಿನ್ನೇ ಇತ್ತು. ನಂತರದ ದಿನಗಳಲ್ಲಿ ಆದಂತಹ ರೂಪಾಂತರದಿಂದ, ವಂಶವಾಹಿಗಳಲ್ಲಿ ಆದಂತಹ ರೂಪಾಂತರದಿಂದ ಈ A1 ಕೇಸಿನ್ ಆಗಿ ಯುರೋಪಿಯನ್ ದನಗಳಲ್ಲಿ ಹಾಲಿನ ಪ್ರೋಟೀನ್ ಬದಲಾಗಿದೆ. ಇತ್ತೀಚೆಗೆ ನಡೆದಂತಹ ಒಂದು ಸಂಶೋಧನೆಯಿಂದ ದೃಢಪಟ್ಟಿರೋದು ಏನಂದ್ರೆ, ಈ A1 ಕೇಸಿನ್ ಇರ್ತಕ್ಕಂತಹ ಹಾಲನ್ನು ನಾವು ಸೇವಿಸಿದಾಗ ಅದು ನಮ್ಮ ಜಠರದಲ್ಲಿ ಮತ್ತು ಕರುಳಿನಲ್ಲಿ ಜೀರ್ಣಕ್ರಿಯೆಗೆ ಒಳಪಟ್ಟಾಗ ಅದರಿಂದ BCM7 ಅಂತ, ಅಂದರೆ ಬೀಟಾ ಕೇಸೋಮಾರ್ಫಿನ್ 7 ಅನ್ನುವ ಒಂದು ಸಂಯುಕ್ತ ಅದರಿಂದ ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಇದಕ್ಕೆ ಮಾರ್ಫಿನ್ ಅಂದರೆ ಮಾರ್ಫಿನ್ ಒಂದು OPM ಕಾಂಪೌಂಡ್ ಅದು. ಇದರ ಗುಣಗಳಿರ್ತಕ್ಕಂತಹ ಈ ಬೀಟಾ ಕೇಸೋಮಾರ್ಫಿನ್ 7 ಏನಿದೆ, ಇದು ಸಹ ಅನೇಕ ಮಾರ್ಫಿನ್ ರೆಸೆಪ್ಟಾರ್ಸ್ ಅಂತ ದೇಹದಲ್ಲಿ ಏನಿರುತ್ತೆ ಅದರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಅನೇಕ ತೊಂದರೆಗಳನ್ನು ನಂತರದ ದಿನಗಳಲ್ಲಿ ನಮ್ಮಲ್ಲಿ ಉಂಟು ಮಾಡ್ಬೋದು ಅನ್ನೋದನ್ನು ಸಂಶೋಧನೆಗಳು ದೃಢಪಡಿಸಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನೆಲ್ಲ ತೊಂದರೆಗಳು ಕಾಣಿಸುತ್ತೆ ಅಂತ ನೋಡಿದಾಗ, ನಮ್ಮ ರೋಗ ನಿರೋಧಕ ಶಕ್ತಿ ಈ ಒಂದು ಸಂಯುಕ್ತದಿಂದ BCM7 ಕುಂಠಿತಗೊಳ್ತಾ ಹೋಗ್ತದೆ. ಹಾಗೇನೆ ಇದು ಡಯಾಬಿಟಿಸ್ ಮೆಲಿಟಸ್ Type 1 ಸಹ ಕಾರಣ ಆಗ್ತದೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ಗಳನ್ನು ದೇಹದ ಒಂದು ರಕ್ಷಣಾ ವ್ಯವಸ್ಥೆ ಏನಿದೆ ಅದು ಹಾಳು ಮಾಡ್ತಾ ಹೋಗ್ಬಿಟ್ಟು ಈ ಡಯಾಬಿಟಿಸ್ Type 1 ಮಾಡ್ತಕ್ಕಂತಹ ಸಮಸ್ಯೆಯನ್ನು ನಾವು ಇದರಲ್ಲಿ ನೋಡ್ತೇವೆ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನೇಕ ರೋಗಗಳು ಸಹ ಈ BCM7 ಉಂಟಾಗ್ತದೆ ಅನ್ನುವ ಸಂಶೋಧನೆಗಳು ಹೇಳ್ತವೆ. ಅದರ ಜೊತೆಯಲ್ಲಿ ನಾವು ನರಕ್ಕೆ ಸಂಬಂಧಪಟ್ಟಂತಹ ಅನೇಕ ರೋಗಗಳು, ಈ ಸಿಜೋಫ್ರೇನಿಯಾ ಇರ್ಬೋದು, ಮಕ್ಕಳಲ್ಲಿ ಕಾಣ್ತಕ್ಕಂಥ ಆರ್ಟಿಸಮ್ ಇರ್ಬೋದು, ಸಿಜೋಫ್ರೇನಿಯಾ ಅಂತ ಹೇಳಿದರೆ ಅನೇಕ ಚಿತ್ತವೈಕಲ್ಯ ಅಥವಾ ಮನೋವೈಕಲ್ಯಗಳನ್ನು ನಾವು ಅನೇಕ ಜನಗಳಲ್ಲಿ ಈ ಹಾಲನ್ನು ನಿರಂತರವಾಗಿ ಸೇವಿಸ್ತಕ್ಕಂಥ ಜನಗಳಲ್ಲಿ ನೋಡಿದ್ದೇವೆ. ಹಾಗೆಯೇ ಮಕ್ಕಳು ಸುಲಭವಾಗಿ ಬೇರೆ ಮಕ್ಕಳೊಂದಿಗೆ ಬೆಳೆದೇ ಇರತಕ್ಕಂಥದ್ದು ಸಹ ಒಂದು ಸಮಸ್ಯೆ. ಈ ಸಮಸ್ಯೆಗೂ ಈ A1 ಕೇಸಿನ ಕಾರಣ ಇರ್ಬೋದು ಅನ್ನೋದನ್ನು ಸಂಶೋಧನೆಗಳು ಹೇಳ್ತವೆ. ಹಾಗಾಗಿ ನಿರಂತರವಾಗಿ A1 ಹಾಲನ್ನು ಸೇವಿಸ್ತಕ್ಕಂತಹ ಜನರಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ಗುರುತಿಸ್ಬೋದು. ಆ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡದೇ ಇರತಕ್ಕಂತಹ A2 ಹಾಲಿಗೆ ಬೇಡಿಕೆ ಹೆಚ್ಚಿದೆ. ಈ A2 ಹಾಲನ್ನು ನಮ್ಮ ದೇಶೀಯ ದನಗಳಿಂದ ನಾವು ಪಡಿತೇವೆ. ಈ A2 ಹಾಲಿನ ಹೆಚ್ಚುಗಾರಿಕೆ ಏನಂತ ಹೇಳಿದರೆ, ಇದು ನಾವು ನಮ್ಮ ಹಾಲನ್ನು ಸೇವಿಸಿದಾಗ ನಮ್ಮ ದೇಹದಲ್ಲಿ ಜೀರ್ಣಗೊಂಡಾಗ ಈ BCM7 ಉತ್ಪಾದನೆ ಮಾಡಲ್ಲ ದೇಹದಲ್ಲಿ, ಅದೊಂದು ಹೆಚ್ಚುಗಾರಿಕೆ ಇದಿದೆ. ಆದರೆ ಬೀಟಾ ಕೇಸಿನ A2 ಬೇರೆ ಏನಾದರೂ ಆರೋಗ್ಯಕ್ಕೆ ಅನುಕೂಲಗಳಿದೆಯಾ, ಆ ವಿಚಾರವಾಗಿ ಇನ್ನೂ ಒಂದು ಸಂಶೋಧನೆಗಳೇ ಆಗಬೇಕಾಗಿದೆ. ಆದರೆ BCM7 ಉತ್ಪಾದನೆ ಆಗೋದಿಲ್ಲ ಅನ್ನೋದೇ ಈ A2 ಸದ್ಯದ ಹೆಚ್ಚುಗಾರಿಕೆ. ಹೀಗಾಗಿ ಯಾವುದೇ ಆರೋಗ್ಯದ ಸಮಸ್ಯೆಗಳು ನಮಗೆ ಕಂಡುಬರೋದಿಲ್ಲ ಅನ್ನೋದು ನಮ್ಮ ದೇಸಿ ದನಗಳ ಹಾಕಳನ್ನು ಹಾಲನ್ನು ಕುಡಿದಾಗ. ಈ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಸಿ ಹಾಕಳಗಳನ್ನು ಸಾಕಾಣಿಕೆ ಮಾಡಿ ಈ ಹಾಲನ್ನು ಸೇವಿಸಿದರೆ ಹೆಚ್ಚು ಅನುಕೂಲ ಅನ್ನೋದು ರೈತರಲ್ಲಿ ಗೊತ್ತಾದ ನಂತರ ಅನೇಕ ರೈತರು ನಮ್ಮ ದೇಸಿ ದನಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ದೇಸಿ ದನಗಳಲ್ಲಿ ಅದರಲ್ಲೂ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ 3 ಹೆಚ್ಚು ಹಾಲು ಕೊಡ್ತಕ್ಕಂತಹ ಹೈನು ದನಗಳಿದ್ದಾವೆ. ಅದರಲ್ಲಿ 3 ಮುಖ್ಯವಾದಂಥ ತಳಿಗಳಿದೆ, ಒಂದು ಸಾಹಿವಾಲ್, ಇನ್ನೊಂದು ಗಿರ್ ತಳಿ, ಇನ್ನೊಂದು ರೆಡ್ ಸಿಂಧಿ ಅನ್ನುವ ಒಂದು ತಳಿ. ಈ 3 ತಳಿಗಳು, ಅದರಲ್ಲಿ ಗಿರ್ ತಳಿಗೆ ಹೆಚ್ಚು ಬೇಡಿಕೆ ನಮ್ಮ ಭಾಗದಲ್ಲಿ ನಾವು ನೋಡ್ತಾ ಇರಲಿಕ್ಕೆ ಕಾರಣ ಇದು ಗುಜರಾತ್ ಮೂಲದ ತಳಿ, ಮತ್ತು ಸುಲಭವಾಗಿ ನಾವು ಗುಜರಾತ್ ಮಹಾರಾಷ್ಟ್ರ ಭಾಗದಲ್ಲಿ ಇದನ್ನು ನೋಡ್ತೇವೆ. ಹಾಗಾಗಿ ಗಿರ್ ತಳಿಗಳನ್ನು ತಂದು ಸಾಕಷ್ಟು ರೈತರು ನಮ್ಮ ಬಳ್ಳಾರಿಯ ಜಿಲ್ಲೆಯಲ್ಲಿ ಅನೇಕ ರೈತರು ಇವುಗಳನ್ನು ಸಾಕಿ ಈ ಬಂದಂತಹ ಹಾಲನ್ನು ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗೆಯೇ ತುಪ್ಪವನ್ನು ಸಹ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಈ ಸಂದರ್ಭದಲ್ಲಿ ರೈತರು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಾವು ಹಾಲು ಅಂದಾಗ ಬರೀ ಗೋವಿನ ಹಾಲು, ಹಸುವಿನ ಹಾಲು, ಆಕಳ ಹಾಲನ್ನ ಬಗ್ಗೆನೇ ಹೆಚ್ಚು ಒತ್ತನ್ನು ಕೊಟ್ಟು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈಗಲೂ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲಲ್ಲಿ 55% ಪಾಲು ಎಮ್ಮೆ ಹಾಲಿನಿಂದ ಬರ್ತದೆ. ಈ ಎಮ್ಮೆಯ ಹಾಲು ಸಂಪೂರ್ಣವಾಗಿ A2 ಹಾಲು. ನಮ್ಮ ದೇಸಿ ಆಕಳ ಹಾಲಿನಂತೆಯೇ ಎಮ್ಮೆಯ ಹಾಲು ಸಹ ಸಂಪೂರ್ಣವಾಗಿ A2 ಹಾಲು. ಸೊ ಇದು ಯಾವ ರೀತಿಯ ಆರೋಗ್ಯದ ತೊಂದರೆಯನ್ನು ಉಂಟು ಮಾಡಲ್ಲ. ಹಾಗಾಗಿ ನಾವು ಎಮ್ಮೆಯ ಹಾಲಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗಾಗಿ ನಾವು ಯಾವಾಗಲೂ ನಮ್ಮ ಒಂದು ಪಶುಪಾಲನೆಯಲ್ಲಿ ಎಮ್ಮೆಗಳನ್ನು ಹೈನೋದ್ಯಮದ ಸಿಂಡ್ರೆಲಾ ಅಂತ ಹೇಳ್ತೇವೆ. ಸಿಂಡ್ರೆಲಾ ಬಹಳ ಸುಂದರವಾದ ಹೆಣ್ಮಗಳು, ಅವಳನ್ನು ಗುರುತಿಸಿರೋಲ್ಲ, ರಾಜ ಗುರುತಿಸ್ತಾನೆ, ನಂತರ ಅವಳಿಗೆ ಆ ಪ್ರಾಮುಖ್ಯತೆ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಎಮ್ಮೆಗಳನ್ನು ಹೈನೋದ್ಯಮದ ಸಿಂಡ್ರೆಲಾ ಅಂತ ನಾವು ಗುರುತಿಸಿದರೆ ಎಮ್ಮೆಗಳ ಒಂದು ಸಾಕಾಣಿಕೆ, ಅವುಗಳ ಬಗ್ಗೆ ಸಂಶೋಧನೆಯನ್ನು ಹೆಚ್ಚು ನೀಡಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಎಮ್ಮೆಗಳನ್ನು ನಾವು ಬರೀ ನಮ್ಮ ಏಷ್ಯಾ ಕಂಟ್ರಿಗಳಲ್ಲೇ ನಾವು ಹೆಚ್ಚು ನೋಡ್ತಕ್ಕಂಥ ದೇಶಗಳಲ್ಲಿ, ನಮ್ಮ ಭಾರತ ಇರ್ಬೋದು, ಇಂಡೋನೇಷ್ಯಾ, ಅಲ್ಲಿ ಮಾತ್ರ ನಾವು ಎಮ್ಮೆಗಳನ್ನು ನೋಡ್ತೇವೆ. ಹೆಚ್ಚು ಎಮ್ಮೆಗಳು ನಮ್ಮ ದೇಶದಲ್ಲೇ ಇದ್ದಾವೆ. ಇವುಗಳ ಸಾಕಾಣಿಕೆಯನ್ನು ಈಗ ಪಾಶ್ಚಿಮಾತ್ಯರು ಶುರು ಮಾಡಿದ್ದಾರೆ. ಕಾರಣ, ಇದರಲ್ಲಿರ್ತಕ್ಕಂಥ ಹಾಲಿನಲ್ಲೂ ಸಹ A2 ಗುಣಗಳು ಇದೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಎಮ್ಮೆಗಳ ಸಾಕಾಣಿಕೆ ಬಗ್ಗೆ, ಅದರ ಹಾಲನ್ನು ಬೆಳೆಸೋದ್ರ ಬಗ್ಗೆನೂ ಸಹ ನಾವೆಲ್ಲರೂ ಗಮನ ಹರಿಸಬೇಕಾಗಿರೋದು ಬಹಳ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ನಮ್ಮ ದೇಸಿ ಆಕಳುಗಳ ಹಾಲು A2ನೋ, ಹಾಗೆಯೇ ಎಮ್ಮೆಗಳಿಂದ ಬರ್ತಕ್ಕಂಥ ಹಾಲು ಸಹ A2 ಆರೋಗ್ಯಕ್ಕೆ ಪೂರಕವಾದಂಥದ್ದು, ಮತ್ತು ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂಥದ್ದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಹಾಗೆಯೇ ಕುರಿ ಮೇಕೆಗಳ ಹಾಲು ಸಹ A2 ಹಾಲು. ಹಾಗಾಗಿ ಕುರಿ ಮೇಕೆಗಳ ಹಾಲನ್ನು ಬಳಸ್ತಕ್ಕಂಥವರು ಸಹ ಯಾವುದೇ ಸಮಸ್ಯೆ ಇಲ್ಲದೆ ಈ ಹಾಲನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ. ಈ ಬಗ್ಗೆ ಸಹ ನಾವು ಹೆಚ್ಚು ಗಮನವನ್ನು ಆರಿಸಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈಗ ಭಾರತ ಸರ್ಕಾರದವರು ನ್ಯಾಷನಲ್ ಗೋಕುಲ್ ಮಿಷನ್ ಅನ್ನುವ ಒಂದು ಕಾರ್ಯಕ್ರಮದಡಿ ಈ ದೇಸಿ ಆಕಳುಗಳನ್ನು ಸಾಕಾಣಿಕೆ ಮಾಡತಕ್ಕಂತಹ ರೈತರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಗಳ ಬಗ್ಗೆ ನಾವು ಪಶುಪಾಲನಾ ಇಲಾಖೆಯಿಂದ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಬೋದು. ಜೊತೆಯಲ್ಲಿ ಈಗ ನಮಗೆ ಗೊತ್ತಿರೋ ಹಾಗೆ ಈ ದಿನದಲ್ಲಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲೇ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶಗಳ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಈ ಒಂದು ಸ್ಥಾನವನ್ನು ನಾವು ಉಳಿಸ್ಕೊಳ್ಬೋದು. ಒಂದು, ಎರಡನೇದಾಗಿ ನಮ್ಮಲ್ಲಿ A2 ಹಾಲನ್ನೇ ಉತ್ಪಾದನೆ ಮಾಡತಕ್ಕಂತಹ ದನಗಳ ಸಂಖ್ಯೆ ಮತ್ತು ಎಮ್ಮೆಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು A2 ಹಾಲನ್ನೇ ಬ್ರ್ಯಾಂಡ್ ಮಾಡಿಬಿಟ್ಟು ಆ ಹಾಲನ್ನು ಸರಬರಾಜು ಮಾಡೋದ್ರಲ್ಲೂ ಸಹ ಈ ಮುಂಚೂಣಿಯಲ್ಲಿ ನಿಲ್ಬೋದು. ಆ ಅವಕಾಶ ಭಾರತಕ್ಕಿದೆ. ಇದರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ತಾ ಇದ್ದಾವೆ ಅನ್ನೋದನ್ನು ಸಹ ನಾವು ಗಮನಿಸಬೇಕು. ಸೊ ನಮ್ಮ ದೇಶೀ ತಳಿಗಳನ್ನು ಉಳಿಸೋದ್ರ ಕಡೆ, ಅವುಗಳನ್ನು ಹೆಚ್ಚು ನಮ್ಮ ಮನೆಗಳಲ್ಲಿ ಸಾಕೋದ್ರ ಕಡೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಜೊತೆಯಲ್ಲಿ ದೇಸಿ ಆಕಳಿನ ಇತರ ಅನೇಕ ಉಪಯೋಗಗಳನ್ನು ನಾವು ಕೃಷಿಯಲ್ಲಿ ಆಗಲೇ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ದೇಸಿ ಆಕಳುಗಳನ್ನು ಸಾಕಿ ಅಥವಾ ಎಮ್ಮೆಗಳನ್ನು ಸಾಕಿ ಅವುಗಳಿಂದ ಬರ್ತಕ್ಕಂತಹ ಇತರೆ ಪದಾರ್ಥಗಳನ್ನು ಕೃಷಿಗಾಗಿ ಬಳಸ್ಕೊಂಡ್ರೆ ನಾವು ಹೆಚ್ಚು ಲಾಭವನ್ನು ಗಳಿಸ್ಲಿಕ್ಕೂ ಸಹ ಸಾಧ್ಯತೆ ಇದೆ. ಹಾಗಾಗಿ ನಾವು ನಮ್ಮ ದೇಶದ ನಮ್ಮ ಸ್ಥಳೀಯವಾದಂತಹ ದನಗಳನ್ನೇ, ಉದಾಹರಣೆಗೆ ನಾನು ಬರೀ ಹೇಳಬೇಕಾದ್ರೆ ಗಿರ್, ಸಾಹಿವಾಲ್ ಮತ್ತು ರೆಡ್ ಸಿಂಧಿ ಬಗ್ಗೆ ಮಾತ್ರ ಹೇಳಿದೆ. ನಮ್ಮ ರಾಜ್ಯದೇ ತಳಿಯಾದ ಇನ್ನೊಂದು ದೇವಣಿ ತಳಿ, ಬೀದರ್ ಭಾಗದಲ್ಲಿ ಏನು ನಾವು ನೋಡ್ತೇವೆ ದೇವಣಿ ತಳಿ, ಅದು ಸಹ ಹೆಚ್ಚು ಹಾಲನ್ನು ಕೊಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಹೈನು ತಳಿ. ಸೊ ಅದನ್ನು ಸಹ ನಮ್ಮ ಭಾಗದಕ್ಕೆ ನಾವು ರೈತರು ಅದನ್ನು ಸಹ ಬಳಸಲಿಕ್ಕೆ, ಅದನ್ನು ಬೆಳೆಸಲಿಕ್ಕೆ, ಅದನ್ನು ಸಾಕಾಣಿಕೆ ಮಾಡಲಿಕ್ಕೆ ಮುಂದೆ ಬಂದರೆ ದೇವಣಿ ಹಸುಗಳನ್ನು ಸಹ ನಾವು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಏನು ಬೀದರ್ ಇದೆ ಅಲ್ಲಿಂದ ಸಹ ಪಡೀಲಿಕ್ಕೆ ಅವಕಾಶಗಳಿದೆ. ಹಾಗೆ ಬೆಂಗಳೂರಿನಲ್ಲಿರ್ತಕ್ಕಂಥ NDRI ಏನಿದೆ, ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ, ಬೆಂಗಳೂರಿನ ಆಡುಗೋಡಿಯಲ್ಲಿರ್ತಕ್ಕಂಥ ಸಂಸ್ಥೆ, ಅಲ್ಲೂ ಸಹ ಈ ದೇವಣಿ ತಳಿಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ರೈತರು ಆ ರೀತಿಯ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಈ A1 A2 ಹಾಲು ಮತ್ತು ದೇಸಿಯ ದನಗಳನ್ನು ಯಾವುದೆಲ್ಲ ನಾವು ಸಾಕಾಣಿಕೆಯನ್ನು ಮಾಡಿದರೆ ಹೆಚ್ಚು ಸೂಕ್ತ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಯಾವುದೇ ದಿನದಲ್ಲಾದರೂ ಸಂಪರ್ಕ ಮಾಡ್ಬೋದು. ಇನ್ನು ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಪಶುಪಾಲನಾ ಚಟುವಟಿಕೆಗಳನ್ನು ಕೈಗೊಳ್ಬೇಕಾದ್ರೆ ಅವುಗಳಿಗೆ ನಾವು ಕೊಡ್ತಕ್ಕಂಥ ಮೇವು ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ ಇರತಕ್ಕಂತಹ ಕೆಲವು ಮೇವುಗಳು ಈಗಾಗಲೇ ಪ್ರಚಲಿತದಲ್ಲಿರ್ತಕ್ಕಂತಹ ಮೇವುಗಳು ಮತ್ತು ಇತ್ತೀಚೆಗೆ ಹೆಸರನ್ನು ಪಡಿತಾ ಇರತಕ್ಕಂಥ ಕೆಲವು ಮೇವುಗಳ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ಇಲ್ಲಿ ಹೇಳ್ತೇನೆ. ಹಾಗೆಯೇ ಮೇವು ದನಗಳಿಗೆ ಬಹಳ ಮುಖ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಯಾವುದೇ ಒಂದು ಪಶುಪಾಲನಾ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಮೇವಿಗೆ ಆಗ್ತಕ್ಕಂಥ ಖರ್ಚೇ ನಾವು ಪ್ರಮುಖವಾದಂತಹ ಖರ್ಚು. ನಾವು ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ಉದಾಹರಣೆಗೆ ಸುಮಾರು 55-60%ವರೆಗೂ ನಾವೇನು ಖರ್ಚನ್ನು ಮಾಡ್ತೇವೆ ಅದನ್ನು ಮೇವಿಗೆ ಮತ್ತು ಆಹಾರಕ್ಕಾಗಿ ಮಾಡ್ತೇವೆ ಅನ್ನೋದನ್ನು ನಾವು ಗಣನೆಗೆ ತಗೊಂಡುಕೊಂಡಾಗ ಮೇವಿಗೆ ಇರತಕ್ಕಂತಹ ಪ್ರಾಮುಖ್ಯತೆ ನಮಗೆ ಗೊತ್ತಾಗ್ತದೆ. ಮೇವುಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ. ಒಂದು ಏಕದಳ ಮೇವು, ಇನ್ನೊಂದು ದ್ವಿದಳ ಮೇವು ಅಂತ ಹೇಳಿ. ಈ ಏಕದಳ ಮೇವು ಮತ್ತು ದ್ವಿದಳದ ಮೇವಿನಲ್ಲಿ ಮತ್ತೆ ಎರಡು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತೇವೆ. ಒಂದು ಏಕವಾರ್ಷಿಕ ಮೇವು, ಇನ್ನೊಂದು ಬಹುವಾರ್ಷಿಕ ಮೇವು. ಮೊದಲನೇದಾಗಿ ಏಕದಳ ಮೇವಿನ ಬೆಳೆಗಳ ಬಗ್ಗೆ ನಾವು ಹೇಳ್ತಾ ಹೋದಾಗ ಅದರಲ್ಲಿ ಏಕವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಮೇವು ಅಂತ ಹೇಳಿದರೆ ಮೇವಿನ ಮೆಕ್ಕೆಜೋಳ. ಇದು ಅತ್ಯುತ್ತಮವಾದಂತಹ ಮೇವು, ಹೆಚ್ಚು ಪೋಷಕಾಂಶಗಳಿರತಕ್ಕಂತಹ ಮೇವು, ಜೊತೆಯಲ್ಲಿ ಇದರಲ್ಲಿ ಹಾಲನ್ನು ಹೆಚ್ಚು ಮಾಡ್ತಕ್ಕಂಥ ಗುಣ ಸಹ ಇದೆ. ಹಾಗಾಗಿ ನಾವು ಮೆಕ್ಕೆಜೋಳವನ್ನು ನಾವು ಮೇವನ್ನಾಗಿ ಬೆಳೆಸಿದ್ರೆ ಹೆಚ್ಚು ಹಾಲನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಒಳ್ಳೆ ಮೇವಾದ್ರಿಂದ ದನಗಳು ಸಹ ಇಷ್ಟಪಟ್ಟು ತಿಂತವೆ. ಇನ್ನೊಂದು ಮೆಕ್ಕೆಜೋಳವನ್ನು ಬೆಳೆದಂಥ ಸಂದರ್ಭದಲ್ಲಿ ಇರತಕ್ಕಂಥ ಅನುಕೂಲ ಅಂತ ಹೇಳಿದ್ರೆ ಮೆಕ್ಕೆಜೋಳವನ್ನು ಯಾವುದೇ ಋತುವಿನಲ್ಲಿ ಸಹ ನಾವು ಬೆಳಿಬೋದು. ಹಾಗಾಗಿ ಮೆಕ್ಕೆಜೋಳವನ್ನು ನಾವು ಯಾವುದೇ ಸಂದರ್ಭದಲ್ಲಾದರೂ ನಮಗೆ ನೀರಿನ ಲಭ್ಯತೆ ಇದ್ದಾಗ ಬೆಳೀಲಿಕ್ಕೆ ಅವಕಾಶ ಇರ್ತದೆ. ಮೇವಿಗೆ ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ, ಅದು ಯಾವುದೇ ಮೇವಿನ ಬೆಳೆ ಇರಲಿ, ನಾವು ಭಾಳ ಪ್ರಮುಖವಾಗಿ ನೆನಪಿಡಬೇಕಾದಂಥ ವಿಷಯ ಅಂತ ಹೇಳಿದರೆ ಯಾವುದೇ ಮೇವನ್ನು 50% ಹೂವು ಆಡುವ ಸಂದರ್ಭದಲ್ಲಿ ಕಟಾವು ಮಾಡಬೇಕು. ಅಂದರೆ 50% ಫ್ಲವರಿಂಗ್ ಅಂತ ಹೇಳ್ತೀವಿ, ಅಂದರೆ 50% ನಾವು ಒಂದು ಎಕರೆ ಮೇವನ್ನು ಹಾಕಿದರೆ ಮೇವು ಅದು ಹೂ ಇಡೋದು, ಅದು ಸಾಮಾನ್ಯವಾಗಿ ಮೆಕ್ಕೆಜೋಳ ಜೋಳದಲ್ಲಿ ಸೂಲಂಗಿ ಬಿಡೋದು ಅಂತ ಏನು ಹೇಳ್ತೀವಿ ಅದನ್ನೇ ನಾವು ಹೂವು ಅಂತ ಪರಿಗಣಿಸ್ತೇವೆ. ಬೇರೆ ಮೇವಿನ ಬೆಳೆಗಳು ಹೂಗಳನ್ನು ಸಹ ಬಿಡ್ತವೆ. ಅಂದರೆ 50% ಹಾಕಿರ್ತಕ್ಕಂತಹ ಪ್ರದೇಶದಲ್ಲಿ 50% ನಮಗಾಗಲೇ ಹೂ ಕಾಣ್ತಾ ಇದೆ ಅಂದರೆ ಅದು ಮೇವನ್ನು ನಾವು ಹಾರ್ವೆಸ್ಟ್ ಮಾಡಲಿಕ್ಕೆ ಅಥವಾ ಕಟಾವು ಮಾಡಲಿಕ್ಕೆ ಸೂಕ್ತವಾದಂಥ ಸಂದರ್ಭ. ಅಂದರೆ ಆ ಸಮಯದಲ್ಲಿ ದನಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಮೇವಿನಲ್ಲಿ ಸಾಂದ್ರಗೊಂಡಿರ್ತವೆ ಮತ್ತು ದನಗಳಿಗೆ ಸುಲಭವಾಗಿ ಸಿಗ್ತವೆ ಅನ್ನೋ ದೃಷ್ಟಿಯಲ್ಲಿ ಮೇವನ್ನು ನಾವು 50% ಹೂವಾಡುವ ಹಂತದಲ್ಲಿ ಕಟಾವು ಮಾಡಬೇಕು. ನಾವು ಮೆಕ್ಕೆಜೋಳ ಅಂತ ಹೇಳಿದಾಗ ಅದು ಮೇವಿನ ಮೆಕ್ಕೆಜೋಳ, ಆಫ್ರಿಕನ್ ಟಾಲ್ ಮೇಜ್ ಅಂತಿದೆ, ಅದನ್ನೇ ನಾವು ಮೇವಿಗೋಸ್ಕರ ಬೆಳ್ಕೊಳ್ಬೇಕು. ಇನ್ನು ಸಾಮಾನ್ಯವಾಗಿ ನೀರಿರ್ತಕ್ಕಂಥ ರೈತರು, ಪಶುಪಾಲನಾ ಚಟುವಟಿಕೆಗಳನ್ನು ಬಹಳ ವ್ಯವಸ್ಥಿತವಾಗಿ ಉದ್ಯಮ ರೀತಿಯಲ್ಲಿ ಮಾಡ್ತಕ್ಕಂಥ ರೈತರು, ಅವರು ಸಾಮಾನ್ಯವಾಗಿ ಬಹುವಾರ್ಷಿಕ ಬೆಳೆಗಳನ್ನು ಹೆಚ್ಚು ಇಷ್ಟಪಡ್ತಾರೆ. ಆ ಸಂದರ್ಭದಲ್ಲಿ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಮೇವನ್ನು, ಅದರಲ್ಲಿ ಜೋಳದ ತಳಿಯನ್ನು ಈ ಬಹುವಾರ್ಷಿಕ ಬೆಳೆಯಾಗಿ ನಾವು ಪರಿಚಯ ಮಾಡಿದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಸಹ ಈ ಪ್ರಥಮ ಹಂತದ ಪ್ರಾತ್ಯಕ್ಷಿಕೆಗಳಲ್ಲಿ ರೈತರಿಗೆ ಇವುಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಈ ಮೇವನ್ನು ಹೆಚ್ಚು ಪರಿಚಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಆ ರೀತಿಯ ಒಂದು ಮೇವು ಬಹುವಾರ್ಷಿಕ ಜೋಳ, ಅದರ ಹೆಸರು COFS 29 and 31 ಅಂತ. ಈ COFS ಅಂದರೆ ಕೊಯಮತ್ತೂರ್ ಫಾಡರ್ ಸೋರ್ಗಮ್ ಅಂತ, ಕೊಯಮತ್ತೂರ್ನಲ್ಲಿರ್ತಕ್ಕಂತಹ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದವರು ಕಂಡಿಡ್ತಕ್ಕಂಥ ಒಂದು ಮೇವು. ಈ ಮೇವಿನ ಒಂದು ಹೆಚ್ಚುಗಾರಿಕೆ ಏನಂತ ಹೇಳಿದರೆ ಇದು ಒಂದು ಬಹುವಾರ್ಷಿಕ ಮೇವು. ಒಂದು ಎರಡನೇದಾಗಿ ಈ ಮೇವು ಬಹಳ ರುಚಿಯಾಗಿರ್ತದೆ, ಹಾಗಾಗಿ ದನಗಳು ಸುಲಭವಾಗಿ ಇಷ್ಟಪಟ್ಟು ತಿಂತವೆ, ಮತ್ತು ಕಾಂಡ ಹೆಚ್ಚು ಬಿರುಸಾಗಿರಲ್ಲ, ತೆಳುವಾಗಿರುತ್ತೆ, ಹಾಗಾಗಿ ದನಗಳು ತಿನ್ನಲಿಕ್ಕೂ ಸಹ ಸುಲಭ. ಜೊತೆಯಲ್ಲಿ ಪೋಷಕಾಂಶಗಳ ದೃಷ್ಟಿಯಿಂದ ನೋಡಿದಾಗ ಅತಿ ಹೆಚ್ಚಿನ ಪೋಷಕಾಂಶ ಮತ್ತು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಸಹ ಈ ಮೇವಿನಲ್ಲಿರ್ತಕ್ಕಂಥದ್ದು ಇನ್ನೊಂದು ಹೆಚ್ಚುಗಾರಿಕೆ. ಹಾಗಾಗಿ ಈ COFS 29 and 31 ಮೇವನ್ನು ನಾವು ರೈತರು ಹೆಚ್ಚು ಬೆಳ್ಕೊಂಡ್ರೆ ದನಗಳು ಹೆಚ್ಚು ಇಷ್ಟಪಟ್ಟು ತಿಂತವೆ. ಜೊತೆಯಲ್ಲಿ ಇವನ್ ಈ ಕುರಿ ಸಾಕಾಣಿಕೆಯನ್ನು ಸಹ ಈಗ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಿದಾಗಲೂ ಸಹ ಅವುಗಳಿಗೆ ಏಕದಳ ಮೇವಿನ ಲಭ್ಯತೆ ಬೇಕಾದಂಥ ಸಂದರ್ಭದಲ್ಲಿ ಈ COFS 29 and 31 ಬೆಳೆಯೋದು ಹೆಚ್ಚು ಸೂಕ್ತ ಅನ್ನೋದನ್ನು. ಕಾರಣ, ಒಂದು ರುಚಿಯಾಗಿರ್ತಕ್ಕಂಥದ್ದು ಮತ್ತು ಸುಲಭವಾಗಿ ದನಗಳು ಅವುಗಳನ್ನು ತಿನ್ನಲಿಕ್ಕೂ ಸಹ ಮೆದುವಾಗಿರ್ತಕ್ಕಂತಹ ಮೇವು. ಹಾಗಾಗಿ ಜೊತೆಯಲ್ಲಿ ಯಾವುದೇ ಮೇವುಗಳನ್ನು, ಇನ್ನೊಂದು ಬಹಳ ಮುಖ್ಯವಾಗಿ ನೆನಪಿಡಬೇಕಾದಂಥ ರೈತರು, ಯಾವುದೇ ಮೇವನ್ನು ರೈತರು ಬೆಳೆದಾಗ ಅವುಗಳನ್ನು ದನಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ಕೊಡಬೇಕಾದ್ರೆ ಅವುಗಳನ್ನು ಚಿಕ್ಕದಾಗಿ 1/4 inch ಅದಕ್ಕಿಂತನೂ ಕಡಿಮೆ ಮೇವು ಕತ್ತರಿಸುವ ಯಂತ್ರದ ಸಹಾಯದಿಂದ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸೇ ದನಗಳಿಗೆ ಮೇವನ್ನು ಕೊಡಬೇಕು. ಇದರಿಂದ ಅನೇಕ ಅನುಕೂಲಗಳಿದೆ. ಮೇವನ್ನು ಕತ್ತರಿಸಿಕೊಟ್ಟಾಗ, ಬಹಳ ಮುಖ್ಯವಾಗಿ ಮೇವನ್ನು ಕತ್ತರಿಸಿಕೊಟ್ಟಾಗ ಮೇವು ವೇಸ್ಟ್ ಆಗೋದಿಲ್ಲ, ಪೋಲಾಗೋದಿಲ್ಲ, ದನಗಳು ಎಲ್ಲ ಮೇವನ್ನು ತಿಂತವೆ. ನಾವು ಹಾಗೇನೆ ಮೇವನ್ನು ಕೊಟ್ಟರೆ, ಉದಾಹರಣೆಗೆ ಮೆಕ್ಕೆಜೋಳನೋ ಜೋಳನೋ ಹಾಗೇನೆ ಕೊಟ್ಟರೆ ದನಗಳ ಎಲೆಗಳನ್ನು ಮಾತ್ರ ತಿಂತವೆ, ಕಾಂಡವನ್ನೆಲ್ಲ ಹಾಗೆ ಬಿಡ್ತವೆ. ಆದರೆ ಕಾಂಡದಲ್ಲೂ ಅನೇಕ ಪೋಷಕಾಂಶಗಳಿರದೆ ಮತ್ತು ದನಗಳಿಗೆ ಆ ಮೇವಾಗಿ ಅದನ್ನು ಬಳಸ್ಕೊಳ್ಬೇಕು ನಾವು. ಆ ಕಾಂಡಗಳು ವೇಸ್ಟ್ ಆದರೆ ಅದು ಮತ್ತೆ ತಿಪ್ಪೆ ಸೇರಿಬಿಡುತ್ತೆ. ಹಾಗಾಗಿ ಮೇವನ್ನು ಯಾವಾಗಲೂ ಕತ್ತರಿಸಿಯೇ ದನಗಳಿಗೆ ಕೊಡಬೇಕು ಅನ್ನೋದನ್ನು ಸಹ ಗಮನದಲ್ಲಿಡಬೇಕು. ಮೇವನ್ನು ಕತ್ತರಿಸಿಕೊಟ್ಟಾಗ ದನಗಳು ಅವುಗಳನ್ನು ಜೀರ್ಣ ಮಾಡಿಕೊಳ್ಳೋದು ಸಹ ಸುಲಭ ಆಗುತ್ತೆ. ಈ ದೃಷ್ಟಿಯಿಂದ ಅದು ಮೇವಿರಲಿ, ಒಣ ಮೇವಿರಲಿ ಅಥವಾ ಹಸಿ ಮೇವಿರಲಿ, ಕತ್ತರಿಸಿಕೊಟ್ರೆ ಹೆಚ್ಚು ಸೂಕ್ತ ಅನ್ನೋದನ್ನು ಗಮನಿಸಬೇಕು. ಇನ್ನು ನಾನು ಮತ್ತೆ ಈ COFS 31 ಬಂದಾಗ, ಅದು ಹೆಚ್ಚು ಮೆದುವಾಗಿರ್ತಕ್ಕಂಥ ಮೇವು, ಹೆಚ್ಚು ಪೋಷಕಾಂಶಗಳಿದೆ, ಮತ್ತು ಬಹುವಾರ್ಷಿಕ ಮೇವು. ಒಂದ್ಸರಿ ನೀವು ಬಿತ್ತನೆಯನ್ನು ಮಾಡಿದ್ರೆ ಸುಮಾರು 4-5 years ನಿರಂತರವಾಗಿ ನಾವು ಅದನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಸಹ ಹೂವಾಡುವ ಹಂತದಲ್ಲಿನೇ ಕಟಾವು ಮಾಡಬೇಕು, ನಂತರ ದನಗಳಿಗೆ ಕೊಡಬೇಕು. ಇನ್ನೊಂದು ಈ ಮೇವಿನ ಹೆಚ್ಚುಗಾರಿಕೆ ಅಂದರೆ ಇದೊಂದು ತಳಿ, ಹಾಗಾಗಿ ಇದರ ಬೀಜಗಳನ್ನು ರೈತರೇ ಬೀಜಗಳನ್ನು ಮಾಡಿಕೊಂಡು ಬೀಜಗಳನ್ನು ಇನ್ನಷ್ಟು ಜಾಗದಲ್ಲಿ ನಾವು ಮೇವನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಅನುಕೂಲ ಇದೆ. ಇದು ಹೈಬ್ರಿಡ್ ಅಲ್ಲ, ಇದೊಂದು ತಳಿ, ಆದ್ರಿಂದ ಬೀಜಗಳನ್ನು ಮರುಬಳಕೆ ಮಾಡಲಿಕ್ಕೆ ಇದರಿಂದ ಸಾಧ್ಯತೆ ಇದೆ ಒಂದು. ಇನ್ನೊಂದು, ಈ ಮೇವಿನ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಥೈಲ್ಯಾಂಡ್ ಮೂಲದ ಒಂದು ಮೇವಿನ ಬೆಳೆ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ. ಅದನ್ನು ಹೈಬ್ರಿಡ್ ನೇಪಿಯರ್ ರೈತರಿಗೆ ಆಗಲೇ ಗೊತ್ತಿರತಕ್ಕಂಥದ್ದು. ಕೋತ್ರಿ ಮತ್ತು ಕೋಫೋರ್ ಎನ್ನುವ ಹೈಬ್ರಿಡ್ ನೇಪಿಯರ್ ತಳಿಗಳು ಸಾಕಷ್ಟು ಜನರ ರೈತರ ಹೊಲಗಳಲ್ಲಿ ನಾವು ನೋಡ್ತೇವೆ. ಯಾರು ಹೈನುಗಾರಿಕೆಯನ್ನು ಅಥವಾ ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾರೆ ಅಲ್ಲಿ ಸಾಮಾನ್ಯವಾಗಿ ಕೋತ್ರಿ ಕೋಫೋರ್ ಹೈಬ್ರಿಡ್ ನೇಪಿಯರ್ ಬೆಳೆಗಳನ್ನು ನೋಡ್ತೇವೆ. ಇವುಗಳ ಇಳುವರಿಯನ್ನು ನಾವು ನೋಡಿದಾಗ ಪ್ರತಿ ವರ್ಷ ಒಂದು ಹೆಕ್ಟರ್ಗೆ ಸುಮಾರು 175-200 ಟನ್ ವರ್ಗೂ ಇವುಗಳ ಇಳುವರಿ ಇದೆ. ಹಾಗಾಗಿ ಹೆಚ್ಚಿನ ಇಳುವರಿ ಇರೋ ದೃಷ್ಟಿಯಿಂದ ಈ ಹೈಬ್ರಿಡ್ ನೇಪಿಯರನ್ನು ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದನ್ನು ನೋಡ್ತೇವೆ. ಅನೇಕ ರೈತರು ಈ ಹೈಬ್ರಿಡ್ ನೇಪಿಯರನ್ನು ಗೌರ್ಮೆಂಟ್ ಹುಲ್ಲು ಅಂತ ಹೇಳೋದು ಉಂಟು, ಅಥವಾ ಬಳ್ಳಾರಿಯ ಕೆಲವು ಭಾಗಗಳಲ್ಲಿ ಇದನ್ನು ಮುಳ್ಸಜ್ಜೆ ಅಂತಲೂ ಹೇಳ್ತಾರೆ. ಇದು ಮೂಲತಃ ಸಜ್ಜೆ ಮತ್ತು ನೇಪಿಯರ್ ಹುಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಸಂಕರಣ ಮೇವು. ಈ ಹೈಬ್ರಿಡ್ ನೇಪಿಯರಲ್ಲಿ ಥೈಲ್ಯಾಂಡ್ ಮೂಲದ ವಿಜ್ಞಾನಿಯೊಬ್ಬರು ಕಂಡಿಡತಕ್ಕಂತಹ ಒಂದು ಇತ್ತೀಚೆಗೆ ಬಹಳ ಪ್ರಚಲಿತಕ್ಕೆ ಬರ್ತಿರತಕ್ಕಂಥ ಒಂದು ಮೇವು ಸೂಪರ್ ನೇಪಿಯರ್ ಅಂತ. ಇದು ನೇಪಿಯರೇ, ಇದರ ಇಳುವರಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಆ ನೇಪಿಯರಿಗೆ ಹೋಲಿಸ್ಕೊಂಡ್ರೆ ಸೂಪರ್ ನೇಪಿಯರ್ನ ಇಳುವರಿ ತುಂಬ ಅಗಾಧವಾಗಿ ಇರೋದ್ರಿಂದ ಇದನ್ನು ಸೂಪರ್ ಅನ್ನೋ ಒಂದು ಪದದಿಂದನೇ ಇದನ್ನು ನಾವು ಗುರುತಿಸ್ತಾ ಇದ್ದೀವಿ. ಸೂಪರ್ ನೇಪಿಯರ್ ಅನ್ನೋ ಒಂದು ತಳಿ, ಇದು ಥೈಲ್ಯಾಂಡ್ ಮೂಲದ ತಳಿ. ಇದು ನಾನು ಈಗಾಗಲೇ ಹೇಳಿದಾಗೆ ಕೋತ್ರಿ ಮತ್ತು ಕೋಫೋರ್ ತಳಿಗಳೇನಿದೆ ಅದು ಒಂದು ಹೆಕ್ಟರ್ಗೆ ಅಂದರೆ 2.5 ಎಕರೆಗೆ ವರ್ಷದಲ್ಲಿ ಸುಮಾರು 175-200 ಟನ್ ಇಳುವರಿಯನ್ನು ಕೊಟ್ಟರೆ, ಈ ಸೂಪರ್ ನೇಪಿಯರ್ ತಳಿ ಏನಿದೆ ಅಷ್ಟೇ ಜಾಗದಲ್ಲಿ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ 2.5 ಎಕರೆ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 450-500 ಟನ್ ಇಳುವರಿಯನ್ನು ಕೊಡ್ತದೆ. ಇದು ಈ ತಳಿಯ ಹೆಚ್ಚುಗಾರಿಕೆ. ಹೀಗಾಗಿ ಯಾರು ಈ ಹೈನುಗಾರಿಕೆಯನ್ನು ಮತ್ತು ಕುರಿ ಮೇಕೆ ಸಾಕಾಣಿಕೆಯನ್ನು ತೀವ್ರತರವಾಗಿ ಇಂಟೆನ್ಸಿವ್ ಆಗಿ ಮಾಡಲಿಕ್ಕೆ ಬಯಸ್ತಾರೋ ಅಂಥವರಿಗೆ ಈ ಮೇವು ಒಂದು ವರದಾನವಾಗಿ ನಮಗೆ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಇದರಲ್ಲಿ ಉಳಿದಂಥ ಹೈಬ್ರಿಡ್ ನೇಪಿಯರ್ಲಿರ್ತಕ್ಕಂಥದಕ್ಕಿಂತ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ ಅನ್ನೋದು ಸಹ ಈ ಮೇವಿನ ಇನ್ನೊಂದು ಹೆಚ್ಚುಗಾರಿಕೆ. ಹಾಗಾಗಿ ಬಳ್ಳಾರಿ ಅನೇಕ ಭಾಗಗಳಲ್ಲಿ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ರೈತರು ಈ ಹೈಬ್ರಿಡ್ ನೇಪಿಯರನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ಹೈಬ್ರಿಡ್ ನೇಪಿಯರ್ನ ಇರ್ತಕ್ಕಂಥ ಇನ್ನು ಇತರ ಗುಣಗಳೇನಂತ ಹೇಳಿದರೆ, ಇದು ತುಂಬ ಎತ್ತರಕ್ಕೆ ಬೆಳೆಯುತ್ತೆ, ಸುಮಾರು 12-15 ಅಡಿ ಎತ್ತರದವರೆಗೂ ಬರುತ್ತೆ. ಕಾಂಡ ಸ್ವಲ್ಪ ಹೆಚ್ಚು ದಪ್ಪ ಆಗಿರುತ್ತೆ, ಸುಮಾರು 5-7 ಸೆಂಟಿಮೀಟರ್ನಷ್ಟು ದಪ್ಪ ಇರುತ್ತೆ ಕಾಂಡ. ಹಾಗೆಯೇ ಅನೇಕ ಟಸಿಲುಗಳು ಒಂದೇ ಕಾಂಡವನ್ನು ನಾವು ನಾಟಿ ಮಾಡಿದಾಗ ಅದರಿಂದ ಮುಂದೆ ಬೆಳೀತಾ ಬೆಳೀತಾ ಅದರಿಂದ ಸುಮಾರು 12-20 ಟಸಿಲುಗಳು ಬರೋವರೆಗೂ ಸಹ ಈ ಹೈಬ್ರಿಡ್ ನೇಪರ್ನಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಅದರ ಇಳುವರಿ ಜಾಸ್ತಿ ಅನ್ನೋದು ಸಹ ನಾವು ಗಮನಿಸಬೇಕಾದಂಥ ವಿಷಯ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಸೂಪರ್ ನೇಪಿಯರನ್ನು ಬಳಸಬೇಕಾದಂಥ ಸಂದರ್ಭದಲ್ಲಿ ರೈತರು ಗಮನ ಇಡಬೇಕಾದಂಥ ಅಂಶ, ಇದರ ಕಾಂಡ ತುಂಬ ದಪ್ಪ ಇರೋದ್ರಿಂದ ದನಗಳು ಕಾಂಡವನ್ನು ಹಾಗೇ ಸುಲಭವಾಗಿ ಜಗಿದು ತಿನ್ನಲ್ಲ, ಎಲೆಗಳನ್ನು ಮಾತ್ರ ತಿಂದು ಕಾಂಡವನ್ನು ವೇಸ್ಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸೂಪರ್ ನೇಪಿಯರನ್ನು ಬೆಳೆದಂಥ ಸಂದರ್ಭದಲ್ಲಿ ರೈತರು ತಪ್ಪದೇನೆ ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ. ಕತ್ತರಿಸೇನೇ ಈ ನೇಪಿಯರ್ ಸೂಪರ್ ನೇಪಿಯರನ್ನು ದನಗಳಿಗೆ ಕೊಡಬೇಕು, ಹಾಗಿದ್ರೆ ಅದರ ಪರಿಪೂರ್ಣ ಉಪಯೋಗವನ್ನು ನಾವು ಪಡ್ಕೊಂಡಂಗಾಗುತ್ತೆ. ಸೊ ಹೈಬ್ರಿಡ್ ನೇಪಿಯರ್ನ ಕಡಿಮೆ ಜಾಗ ಇರತಕ್ಕಂತಹ ರೈತರು ನೀರಿನ ಸೌಲಭ್ಯ ಇದ್ದಾಗ ಹೈಬ್ರಿಡ್ ನೇಪಿಯರನ್ನು ಬೆಳೆದುಕೊಂಡ್ರೆ ಅವರ ದನಗಳಿಗೆ ವರ್ಷ ಪೂರ್ತಿ ಮೇವಿನ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಈ ನೇಪಿಯರ್ ಸೂಪರ್ ನೇಪಿಯರ್ ಏನಿದೆ ಇದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೇವಿನಲ್ಲಿ ಮತ್ತು ದ್ವಿದಳ ಮೇವಿನ ಬೆಳೆಗಳು ಸಹ ಇದಾವೆ. ಈ ದ್ವಿದಳ ಮೇವಿನ ಬೆಳೆಗಳು ಸಹ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಸಮತೋಲನ ಆಹಾರ ಅಂತ ಹೇಳಿದರೆ ಅದರಲ್ಲಿ ಶಕ್ತಿಯ ಘಟಕಗಳ ಜೊತೆಯಲ್ಲಿ ಪ್ರೋಟೀನ್ ಸಹ ಇರತಕ್ಕಂಥದ್ದು ಮುಖ್ಯ. ಈ ದೃಷ್ಟಿಯಲ್ಲಿ ದ್ವಿದಳ ಮೇವಿನ ಬೆಳೆಗಳ ಬಗ್ಗೆನೂ ರೈತರು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಈ ದ್ವಿದಳ ಮೇವಿನ ಬೆಳೆಗಳು ಯಾವುದು ಅಂತ ಹೇಳಿದರೆ, ನಾವು ಕುದುರೆ ಮೆಂತೆ, ಅದು ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ದ್ವಿದಳ ಧಾನ್ಯದ ಮೇವಿನ ಬೆಳೆ. ಕುದುರೆ ಮೆಂತೆ ಏನಿದೆ ಇದನ್ನು ಸ್ವಲ್ಪ ಕೃಷಿ ಮಾಡಬೇಕಾದ್ರೆ ಹೆಚ್ಚು ಕಷ್ಟವನ್ನು ರೈತ ಪಡಬೇಕಾಗುತ್ತೆ. ಮೆಣಸಿನಕಾಯಿ ಅಥವಾ ಹತ್ತಿಯನ್ನು ಬೆಳೆದಂಥ ರೀತಿಯಲ್ಲಿ ಇದನ್ನು ಹೆಚ್ಚು ಮುತುವರ್ಜಿ ವಹಿಸಿ ಇದನ್ನು ಬೆಳಿಬೇಕು. ಹಾಗಾಗಿ ಇದು ಹೆಚ್ಚು ಪ್ರಚಲಿತಕ್ಕೆ ಬಂದಿಲ್ಲ ಈ ಮೇವು. ಆದರೆ ಇದರ ಹೊರತಾಗಿ ಅನೇಕ ಸುಲಭವಾಗಿ ಬೆಳಿಬಹುದಾದಂತಹ ಮೇವಿನ ಬೆಳೆಗಳಿದ್ದಾವೆ, ದ್ವಿದಳ ಧಾನ್ಯದ ಮೇವುಗಳು. ಅದರಲ್ಲಿ ಈ ದಶರಥ ಅನ್ನುವ ಒಂದು ಬೆಳೆ, ಅದನ್ನು ನಾವು ಬೇಲಿ ಮೆಂತೆ ಅಂತ ಹೇಳ್ತೀವಿ. ಇದು ಒಂದು ಪೊದೆ ರೂಪದಲ್ಲಿ ಬೆಳೀತಕ್ಕಂಥ ಒಂದು ಮೇವಿನ ಬೆಳೆ. ಈ ದಶರಥವನ್ನು ಸಹ ಇವನ್ ಭೂಮಿ ಹೆಚ್ಚು ಅದರಲ್ಲಿ ಉಪ್ಪಿನಂಶ ಇದ್ರೂ ಸಹ ಈ ಬೆಳೆಯನ್ನ ಬೆಳಿಬಹುದು. ಈ ದಶರಥವನ್ನ ನಾವು ಬೆಳ್ಕೊಂಡ್ರೆ ಪ್ರತಿ 35 ದಿನಕ್ಕೊಮ್ಮೆ ಕಟಾವು ಮಾಡಿಬಿಟ್ಟು ದನಗಳಿಗೆ ಮೇವಿನ ರೂಪದಲ್ಲಿ ಕೊಡಬಹುದು. ಹಾಗೇನೆ ಸ್ಟೈಲೋಸಾಂಥಸ್ ಅನ್ನುವ ಇನ್ನೊಂದು ದ್ವಿದಳ ಧಾನ್ಯದ ಮೇವಿನ ಬೆಳೆ, ಇದನ್ನು ಸಹ ಚೆನ್ನಾಗಿರದೇ ಇರತಕ್ಕಂತ ಭೂಮಿಗಳಲ್ಲೂ ಸುಲಭವಾಗಿ ಬರ್ತಕ್ಕಂತಹ ಒಂದು ಬೆಳೆ, ಕಡಿಮೆ ಮಳೆ ಬೀಳುವ ಪ್ರದೇಶಕ್ಕೂ ಸೂಕ್ತವಾದಂತಹ ಒಂದು ಬೆಳೆ ಈ ಸ್ಟೈಲೋಸಾಂಥಸ್ ಅನ್ನುವ ಬೆಳೆ. ಇದನ್ನ ಬದುಗಳ ಮೇಲೆ ಸಹ ಬೆಳೆಯಬಹುದು. ಇದು ಅಲ್ಲೇನೆ ಹೂವಾಗುತ್ತೆ, ಬೀಜ ಬಿಡುತ್ತೆ, ಬೀಜ ಅಲ್ಲೇ ಬಿದ್ದಿರುತ್ತೆ. ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಬದುಗಳ ಮೇಲೆ ನಾವು ಏನು ಮೇವು ಇಲ್ಲೇನೋ, ಇದು ಆಗಲೇ ಹಾಳಾಗ್ಬಿಡ್ತೇನೋ ಅಂತ ಅಂದ್ಕೊಂಡಿರ್ತೀವಿ. ನಂತರ ಒಂದು ಮಳೆ ಬಿದ್ದರೆ ಸಾಕು, ಮತ್ತೆ ಅದು ಚಿಗುರುತ್ತೆ. ಇದನ್ನು ಸೆಲ್ಫ್ ಸೀಡಿಂಗ್ ಅಂತ ಹೇಳ್ತೀವಿ. ಒಮ್ಮೆ ನೀವು ಬದುಗಳ ಮೇಲೆ ಈ ಸ್ಟೈಲೋಸಾಂಥಸನ್ನು ಹಾಕಿ ಆ ಬದುಗಳನ್ನು ನಾವು ಕೆಡಿಸದೇ ಇದ್ದರೆ ನೀವು ನಿರಂತರವಾಗಿ ಪ್ರತಿ ವರ್ಷವೂ ಇದನ್ನು ಮೇವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಮಳೆಗಾಲದಲ್ಲಿ. ಇದನ್ನು ನೇರವಾಗಿ ದನಗಳನ್ನು ಸಹ ಅಲ್ಲಿ ಬಿಟ್ಬಿಟ್ಟು ಸ್ಟೈಲೋಸಾಂಥಸನ್ನು ಮೇಯಿಸ್ಬೋದು. ಹಾಗಾಗಿ ಸ್ಟೈಲೋಸಾಂಥಸನ್ನು ಬೆಳ್ಕೊಳ್ಬೋದು. ಇನ್ನು ಕುದುರೆ ಮೆಂತೆ, ಈ ದಶರಥ, ಸ್ಟೈಲೋಸಾಂಥಸನ್ನು ಹೊರತುಪಡಿಸಿ ಏಕವಾರ್ಷಿಕ ಬೆಳೆಗಳಾಗಿ ಮೇವಿನ ಹುರುಳಿ, ಮೇವಿನ ಅಲಸಂದೆಯನ್ನು ಬೆಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಇದೆ. ಆದರೆ ರೈತರು ಯಾವಾಗಲೂ ಮೇವಿನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಮೇವಿನ ಮರಗಳ ಬಗ್ಗೆನೂ ಸಹ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಮೇವಿಗೆ ಅಂತ ಬಳಸ್ತಕ್ಕಂಥ ಅನೇಕ ಮರಗಳು ಈ ದ್ವಿದಳ ಧಾನ್ಯದ ಒಂದು ಅಂದರೆ ಪ್ರೋಟೀನ್ ಅಂಶವನ್ನು ಪೂರೈಸ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಚೊಗಚೆ ಮರವನ್ನು ಹೆಚ್ಚು ಬೆಳೆಸಲಿಕ್ಕೆ ಒತ್ತನ್ನು ನೀಡ್ತಾ ಇದ್ದೇವೆ. ಚೊಗಚೆ ಮರದಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ, ಮತ್ತು ಒಮ್ಮೆ ಬೆಳೆಸಿದರೆ ನೀವು ಸುಮಾರು 6-7 ವರ್ಷಗಳು ನಿರಂತರವಾಗಿ ಇದನ್ನು ಬೆಳೆಸಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಕಡಿಮೆ ನೀರಿರ್ತಕ್ಕಂಥ ಸಂದರ್ಭದಲ್ಲೂ ಸುಲಭವಾಗಿ ಅದನ್ನು ಕಾಪಾಡಿಕೊಳ್ಬೋದು. ಒಂದಿಷ್ಟು ಪ್ರಮಾಣದ ನೀರು ನಾವು ವಾರಕ್ಕೂ 15 ದಿನಕ್ಕೂ ಕೊಡಲಿಕ್ಕೆ ಅವಕಾಶ ಇದ್ದರೆ ಬೇಸಿಗೆಯಲ್ಲೂ ಸಹ ಇದರಿಂದ ಹಸಿರಾದಂತಹ ಎಲೆಗಳನ್ನು ಬಳಸಿ ಅದರಿಂದ ಪ್ರೋಟೀನ್ ಅಂಶವನ್ನು ದನಗಳಿಗೆ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮೇವಿನ ಮರಗಳ ಬಗ್ಗೆನೂ ರೈತರು ಗಮನ ಹರಿಸೋದನ್ನ ಕಡೆಗೆ ನೋಡಬೇಕು. ಇತ್ತೀಚಿನ ದಿನಗಳಲ್ಲಿ ನುಗ್ಗೆಯನ್ನು ಸಹ ಅಥವಾ ಕ್ಯಾಲಿಯಾಂಡ್ರ, ಗ್ಲಿರಿಸಿಡಿಯ ಇವುಗಳನ್ನು ಸಹ ಮೇವಿನ ಮರಗಳಾಗಿ ಅನೇಕ ರೈತರು ಬಳಸ್ಕೊಳ್ತಾ ಇದ್ದಾರೆ. ಹೀಗೆ ತಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಮೇವಿನ ಮರಗಳ ಬಗ್ಗೆ ರೈತರು ಗಮನ ಹರಿಸಿದ್ರೆ ದನಕರುಗಳಿಗೆ ಬೇಸಿಗೆಯ ಸಂದರ್ಭದಲ್ಲೂ ಮೇವನ್ನು ಪೂರೈಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ರೀತಿಯಲ್ಲಿ ಹೈನುಗಾರಿಕೆಯನ್ನೇ ಅಥವಾ ಯಾವುದೇ ಪಶುಪಾಲನಾ ಪದ್ಧತಿಗಳನ್ನೇ ಅವಲಂಬಿಸಿ ನಾವು ಆದಾಯವನ್ನು ಪಡಿತೀವಿ ಅನ್ನೋ ಅಂತ ಹೊರಡ್ತಕ್ಕಂಥ ರೈತರಿಗೆ ಮೇವಿನ ಬೆಳೆಗಳು ಬಹಳ ಮುಖ್ಯ ಆಗ್ತವೆ. ಇದರಿಂದ ದನಗಳ ಆರೋಗ್ಯವನ್ನು ಕಾಪಾಡ್ಬೋದು, ಅವುಗಳ ಉತ್ಪಾದನೆಯನ್ನು ಸಹ ಹೆಚ್ಚಿಸ್ಬೋದು. ಯಾವಾಗ ಅವುಗಳ ಆರೋಗ್ಯ ಕಾಪಾಡ್ತೀವೋ ಅಂಥ ಸಂದರ್ಭದಲ್ಲಿ ಅವುಗಳ ಸಂತಾನೋತ್ಪತ್ತಿಯ ಒಂದು ಕ್ಷಮತೆ ಸಹ ಜಾಸ್ತಿ ಆಗ್ತದೆ. ಇದರಿಂದ ಹೆಚ್ಚು ಕರುಗಳನ್ನು ಕುರಿಯಿಂದ ಅವುಗಳ ಮರಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಹೈನುಗಾರಿಕೆ ಅಥವಾ ಇನ್ನೇ ಯಾವುದೇ ಪಶುಪಾಲನಾ ಚಟುವಟಿಕೆಗಳನ್ನು ತೊಡಗ್ತಕ್ಕಂಥ ರೈತರು ಈ ಮೇವಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಯಾವತ್ತಾದರೂ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಮೊಬೈಲ್ ಸಂಖ್ಯೆಯನ್ನು ನೀವು ನಮೂದಿಸ್ಕೊಳ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಹೀಗಿದೆ, 9480126363, ಕನ್ನಡದಲ್ಲಿ ಹೇಳ್ತೇನೆ, 9480126363 ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಈ ಕೆಲವು ವಿಚಾರಗಳನ್ನು ನಿಮಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಆಕಾಶವಾಣಿ ಅವರಿಗೆ ನಮಸ್ಕರಿಸ್ತೇನೆ. ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಇದುವರೆಗೂ ದೇಶಿ ಹಸುವಿನ ಹಾಲು ಹೇಗೆ ಆರೋಗ್ಯ ಪೂರಕ ಮತ್ತು ಪಶುಪಾಲನಾ ಚಟುವಟಿಕೆಗೆ ಮೇವಿನ ಬೆಳೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಬಿಕೆ ರಮೇಶ್ ಅವರು. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕ ಮತ್ತು ಮೆಣಸಿನಕಾಯಿಯಲ್ಲಿ ಕಂಡುಬರುವ ಎಲೆ ಮುದುರು ರೋಗ, ಈ ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರಿಂದ ಮಾಹಿತಿ ಕೇಳುವಿರಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಹಿಳೆಯರು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಹೊಂದಬೇಕೆ? ಕಬ್ಬಿಣಾಂಶವುಳ್ಳ ಪೌಷ್ಟಿಕ ಆಹಾರ, ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ಸೇವಿಸಿ. ಪೂರಕವಾಗಿ ಐಎಫ್ಎ ಕೆಂಪು ಮಾತ್ರೆಗಳನ್ನು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರು ಪ್ರತಿದಿನ, ಗರ್ಭಿಣಿಯರು 4ನೇ ತಿಂಗಳಿನಿಂದ 180ನೇ ದಿನದವರೆಗೆ, ಹೆರಿಗೆಯ ನಂತರ 180 ದಿನಗಳವರೆಗೆ ತೆಗೆದುಕೊಳ್ಳಬೇಕು. ಐಎಫ್ಎ ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಕೃಷಿ ಗೀತೆ. ಬೆನ್ನೆಲುಬು ಬಾಗಿನ ಕೊಡುವ ಬಡವನಿಗೆ, ನಾಡಿನೆಲ್ಲರ ಹಸಿವನು ತಣಿಸೋ ಸುಗ್ಗಿಯ ಒಡೆಯನಿಗೆ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿ ಇವನು. ಸ್ವಾರ್ಥವ ಪಡಲಿ ಸಹಿಸುವುದು ಈ ಭೂಮಿ, ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ, ರಾಜಾಧಿರಾಜರೆಯಾದರೂ ಇರುವಲ್ಲೇ ವನವಾಸ. ದಾನದಲ್ಲಿ ರೈತ ಕನ್ನನಿಗೂ ಬಂಗಾರ ಕುಮಿಗಿಡು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬೀಜ ಹೆಮ್ಮರವಾಗೋ ಅಚ್ಚರಿಯುಂಟು ಮಣ್ಣಿನಲ್ಲಿ, ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲಿ. ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗ ಬಾಗಿಲು. ನಿಸರ್ಗ ಕಾಯಲು ರೈತನೇ ಕಾವಲು, ನಾಗರಿಕತೆಯಲ್ಲಿ ಮರೆತರೆ ನೇಗಿಲು, 4ನೇ ದಿನದಲ್ಲಿ ಲೋಕವೇ ಕತ್ತಲು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ.

ಕಾಲಕ್ಕೆ ನುಡಿ ಚಂದ, ಸುಗ್ಗಿ ಕಾಲ ಚಂದ, ಹಿಕ್ಕಿ ಕುಣಿಬಹುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ ಆ ಚಿಂತೆ ಬಿಡು ಇನ್ನೇತಕ್ಕೆ, ಮಣ್ಣ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ. ಹಲವಾರು ಲಾಭಗಳು ಬೇಕು